ಮಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:51. ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕದಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೆಳಗುರಿಯತ್ತ ಗಮನಿಸಿ, ಇಂದು March 22 ವಿಶ್ವ ಜಲ ದಿನದ ಸಂದರ್ಭದಲ್ಲಿ ಒಂದು ಸಂದೇಶ. ಆತ್ಮೀಯರೇ, ವಿಶ್ವ ಜಲ ದಿನಾಚರಣೆಯ ಸಂದರ್ಭದೊಳಗೆ ಜಲಸಂಪನ್ಮೂಲ ಇಲಾಖೆ ಮತ್ತು ಧಾರವಾಡದ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಇವರ ಒಂದು ಸಂಯುಕ್ತ ಸಂದೇಶ ಇಲ್ಲಿದೆ. ಜಾಗತಿಕ ಜಲ ಸಂಕಷ್ಟದ ಮಹತ್ವವನ್ನು ಮನಗಂಡ ಸಂಯುಕ್ತ ರಾಷ್ಟ ಸಂಘ ಜಗತ್ತಿನಾದ್ಯಂತ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲು ಕರೆ ಕೊಡುತ್ತದೆ. 1992 ರಯೋ ಡಿ ಜನೈರೋ ಬ್ರಾಜಿಲ್ನಲ್ಲಿ ನಡೆದಂತಹ ಸಂಯುಕ್ತ ರಾಷ್ಟ್ರಸಂಘದ ಪರಿಸರ ಮತ್ತು ಅಭಿವೃದ್ದಿ ಕುರಿತ ಸಮ್ಮೇಳನದಲ್ಲಿ ಜಾಗತಿಕ ಮಟ್ಟದಲ್ಲಿ ಜಲ ದಿನಾಚರಣೆ ಕುರಿತು ನಿರ್ಣಯವನ್ನು ಅಂಗೀಕರಿಸಲಾಯಿತು. March 22, 1993 ಪ್ರಥಮ ಬಾರಿಗೆ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ರತಿ ವರ್ಷವೂ ಒಂದು ವಿಶಿಷ್ಟವಾದ ಘೋಷವಾಕ್ಯದ ಜೊತೆಗೆ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಸಾಮಾನ್ಯ ಜಲ ಸಂಕಷ್ಟದೊಂದಿಗೆ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿರುವ ಅಂತರ್ಜಲದ ಸಮಸ್ಯೆ ಗಂಭೀರತೆಯನ್ನು ಮನಗಂಡು ಸಂಯುಕ್ತ ರಾಷ್ಟ ಸಂಘದ ಯುಎನ್ ವಾಟರ್ ಎಂಬ ವೇದಿಕೆ ಪ್ರಸಕ್ತ ವರ್ಷ ಅಗೋಚರ ಅಂತರ್ಜಲವನ್ನು ಗೋಚರಿಸುವಂತೆ ಮಾಡುವುದು ಎಂಬ ಘೋಷಣೆಯೊಂದಿಗೆ ಗ್ರೌಂಡ್ ವಾಟರ್ ಮೇಕಿಂಗ್ ದ ಇನ್ವಿಸಿಬಲ್ ವಿಸಿಬಲ್ ವಿಶ್ವ ಜಲ ದಿನಾಚರಣೆಗೆ ಕರೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅಂತರ್ಜಲದ ವಿವಿಧ ಆಯಾಮಗಳನ್ನು ಅರ್ಥ ಮಾಡಿಕೊಂಡು ಅಂತರ್ಜಲ ಅಭಿವೃದ್ದಿ, ಸಂರಕ್ಷಣೆ ಮತ್ತು ಬಳಕೆ ಕುರಿತು ಜಾಗತಿಕ ಹಾಗೂ ಸ್ಥಳೀಯ ಪ್ರಯತ್ನಗಳ ಅವಶ್ಯಕತೆ ಇರುತ್ತದೆ. ಈ ನಿಟ್ಟಿನಲ್ಲಿ ಅಂತರ್ಜಲದ ಮಹತ್ವವನ್ನು ತಿಳಿಸಿಕೊಡಲು ಜಲಜಾಗೃತಿ ಅವಶ್ಯಕವಾಗಿದೆ. ಪ್ರಸ್ತುತ ವರ್ಷದ ಘೋಷವಾಕ್ಯ ಪ್ರಸಕ್ತ ಕಾಲಕ್ಕೆ ಅತ್ಯಂತ ಸೂಕ್ತವಾಗಿದೆ. ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಅಂತರ್ಜಲ ಅಭಿವೃದ್ದಿ ಮತ್ತು ಬಳಕೆ ಮೂಲಕ ಆಹಾರ ಮತ್ತು ಕೃಷಿ ಉತ್ಪಾದನೆಗಳಲ್ಲಿ ಸಾಕಷ್ಟು ವೃದ್ದಿಯಾಗಿದೆ. ಅಂತರ್ಜಲ ಕುಡಿಯುವ ನೀರಿನ ಮಹತ್ವದ ಮೂಲವಾಗಿದೆ ಮತ್ತು ಕೈಗಾರಿಕಾ ಅಭಿವೃದ್ದಿಗೆ ಕಾರಣವಾಗಿದೆ. ಒಟ್ಟು ನೀರಾವರಿ ಕ್ಷೇತ್ರದ 65% ನೀರು ಅಂತರ್ಜಲದಿಂದ ಲಭ್ಯವಾಗುತ್ತಿದೆ. ಅದೇ ರೀತಿ ಗ್ರಾಮೀಣ ಪ್ರದೇಶದ 85% ಹಾಗೂ ಪಟ್ಟಣ ಪ್ರದೇಶದ ಸುಮಾರು 55% ನೀರಿನ ಸರಬರಾಜು ಅಂತರ್ಜಲದಿಂದ ಸಾಧ್ಯವಾಗಿದೆ. ಕಳೆದ 3 ದಶಕಗಳಲ್ಲಿ ಅಗಾಧ ಪ್ರಮಾಣದ ಅಂತರ್ಜಲ ಅಭಿವೃದ್ದಿ ಮೂಲಕ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಾಗಿದೆ. ಭಾರತ ಇಂದು ಜಗತ್ತಿನ ಅತ್ಯಂತ ಹೆಚ್ಚಿನ ಮಟ್ಟದ ಅಂತರ್ಜಲ ಬಳಸುತ್ತಿರುವ ರಾಷ್ಟವೆಂದರೆ ಅತಿಶಯೋಕ್ತಿಯಲ್ಲ. ಜಗತ್ತಿನ ಒಟ್ಟಾರೆ ಜಲಚಕ್ರದಲ್ಲಿ ಅಂತರ್ಜಲ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅಂತರ್ಜಲದಲ್ಲಿ ಆಗುವ ಯಾವುದೇ ಬದಲಾವಣೆ ಉಳಿದೆಲ್ಲ ಜಲಮೂಲಗಳ ಮೇಲೆ ವಿಪರೀತ ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳಿವೆ. ಅವ್ಯಾಹತವಾದ ಅಂತರ್ಜಲದ ಬಳಕೆಯಿಂದ ದೇಶದ ಜಲಸಂಪತ್ತಿಗೆ ಗಂಡಾಂತರ ಉಂಟಾಗುವ ಲಕ್ಷಣಗಳು ಕಾಣುತ್ತಿವೆ. ಅನಿಯಂತ್ರಿತ ಶೋಷಣೆಯಿಂದ ಅಂತರ್ಜಲದ ಮಟ್ಟ ಅನಾಹುತಕಾರಿ ಮಟ್ಟಕ್ಕೆ ಕುಸಿದಿದೆ. ಕೇಂದ್ರ ಅಂತರ್ಜಲ ಮಂಡಳಿಯ ವರದಿಗಳ ಪ್ರಕಾರ ದೇಶದ ಒಟ್ಟು 6,881 ಬ್ಲಾಕ್ ತಾಲೂಕುಗಳ ಪೈಕಿ 1,186 ಅತಿ ಶೋಷಿತ ಪ್ರದೇಶಗಳೆಂದು ತಿಳಿದುಬಂದಿದೆ. ಅತಿ ಶೋಷಿತ ಪ್ರದೇಶ ಅಂದರೆ ಆ ಪ್ರದೇಶದ ಒಟ್ಟಾರೆ ನೀರಿನ ಬಳಕೆ ಮಳೆ ಮತ್ತು ವಿವಿಧ ಮೂಲಗಳಿಂದಾಗುವ ಮರುಪೂರಣ ಪ್ರಮಾಣಕ್ಕಿಂತ ಹೆಚ್ಚಾಗಿರುತ್ತದೆ. ಇನ್ನೊಂದು ವರದಿಯ ಪ್ರಕಾರ ದೇಶದ ಒಟ್ಟಾರೆ ಅಂತರ್ಜಲ ಪರಿವೀಕ್ಷಣಾ ಬಾವಿಗಳ ಪೈಕಿ 61% ಬಾವಿಗಳು ದೀರ್ಘಕಾಲೀನ ಇಳಿಮುಖ ಗತಿಯನ್ನು ತೋರಿಸುತ್ತಿವೆ. ಇದಕ್ಕೆಲ್ಲ ಮಿಗಿಲಾಗಿ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯವು ಅಂತರ್ಜಲದ ಪ್ರಮಾಣ ಮತ್ತು ಗುಣಮಟ್ಟದ ಮೇಲೆ ಅಗಾಧ ಪ್ರಮಾಣದ ದುಷ್ಪರಿಣಾಮಗಳನ್ನು ಬೀರುತ್ತಿದೆ. ಪ್ರಸ್ತುತ ವರ್ಷದ ಘೋಷಣೆಗೆ ಪೂರಕವಾಗಿರುವಂತೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅಂತರ್ಜಲ ಅಭಿವೃದ್ದಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟನಲ್ಲಿ ಭಾರತ ಸರ್ಕಾರ ಪ್ರಾಯೋಜಿತ ಅಟಲ್ ಭೂಜಲ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು ಕರ್ನಾಟಕದಲ್ಲಿಯೂ ಕೂಡ ಅನುಷ್ಠಾನ ಮಾಡಲಾಗುತ್ತಿದೆ. ರಾಜ್ಯದ ಬಾಧಿತವಾದ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ ಯೋಜನೆ ಜಾರಿಯಲ್ಲಿದೆ. ಒಟ್ಟಾರೆ ಅಂತರ್ಜಲದ ಅಭಿವೃದ್ದಿ ಮತ್ತು ಸದ್ಬಳಕೆಯನ್ನು ಪ್ರೋತ್ಸಾಹಿಸಲು ತಾಂತ್ರಿಕ ಮತ್ತು ಸಾಂಸ್ಥಿಕ ಸುಧಾರಣೆಗಳ ಅವಶ್ಯಕತೆ ಇದೆ. ಜೊತೆಗೆ ಸಮುದಾಯದ ಸಹಭಾಗಿತ್ವ ಕೂಡ ಅಷ್ಟೇ ಮಹತ್ವದ್ದಾಗಿದ್ದು ಮುಂಬರುವ ದಿನಗಳಲ್ಲಿ ಸಮುದಾಯ ಆಧಾರಿತ ಅಂತರ್ಜಲ ಅಭಿವೃದ್ದಿ ಕುರಿತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಯುವಕರಲ್ಲಿ ಅಂತರ್ಜಲದ ಮಹತ್ವ ಬಳಕೆಯ ಶಿಸ್ತನ್ನು ರೂಪಿಸುವುದು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಾಗಿದೆ. ಜಲಜಾಗೃತಿಯ ಮೂಲಕ ಪ್ರಸ್ತುತ ವರ್ಷದ ಘೋಷವಾಕ್ಯದ ಸಾರ್ಥಕತೆಗೆ ನಾವೆಲ್ಲರೂ ಕೂಡಿ ಶ್ರಮಿಸೋಣ. ಇದುವರೆಗೆ ವಿಶ್ವ ಜಲ ದಿನದ ಸಂದರ್ಭದಲ್ಲಿ ಒಂದು ಸಂದೇಶ ಕೇಳಿದ್ರಿ. ಈಗ ಕೇಳಿ ತರಕಾರಿ ಮತ್ತು ನಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕಿನ ಪ್ರಗತಿಪರ ರೈತರಾದ ಮಲ್ಲಪ್ಪ ಸೊನ್ನಪ್ಪ ಗುಂಡ್ಲೆ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಇಂಡಿಯ ಒಬ್ಬ ಪ್ರಗತಿಪರ ವಿಚಾರಧಾರೆಯ ರೈತರಿದ್ದಾರೆ. ಸಾಕಷ್ಟು ಹಿರಿಯರು, ಸಾಕಷ್ಟು ಅನುಭವ ಅವರಲ್ಲಿ ಇದೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಸಾಕಷ್ಟು ಪದ್ಧತಿಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಕೃಷಿಯೊಳಗೆ ಕಾಯಿಪಲ್ಲೆ ಬೆಳೀತಾ ಇದ್ದಾರೆ, ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಹೈನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಆಳು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಚಟುವಟಿಕೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಳೆದ ಸುಮಾರು 10-12 ವರ್ಷಗಳಿಂದ ಅವರು ಈ ಕೃಷಿ ಕ್ಷೇತ್ರದೊಳಗಿದ್ದಾರೆ. ಅವರ ಅನುಭವಗಳು ನಿಮಗೂ ಕೂಡ ಉತ್ತೇಜಕ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇಂಡಿಯಾ ಮಲ್ಲಪ್ಪ ಖೂನಪ್ಪ ಗುಡ್ಲಾ ಅವರು ಈಗ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಮಲ್ಲಪ್ಪ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಸರ್. ಸರ್, ನಾನು ಮಲ್ಲಪ್ಪ ಕೋನಪ್ಪ ಗುಡ್ಲ ಅಂತೇಳಿ, ನಾವು ಇಂಡಿಯಾ ಪ್ರಗತಿಪರ ರೈತರು. ಸರ್, ನಾನು ಸಮಗ್ರ ಕೃಷಿ ಪದ್ಧತಿಯನ್ನ ನನ್ನ ತೋಟದಲ್ಲಿ ಅಳವಡಿಸಿಕೊಂಡಿದ್ದೀನಿ. ಅದರ ಸಂಬಂಧ ನಾನು ನನ್ನ ತೋಟದಲ್ಲಿ ಎಲ್ಲಾ ತರಹದ ಕಾಯಿಪಲ್ಲೆ ಮತ್ತು ಇತರ ವಾಣಿಜ್ಯ ಬೆಳೆಗಳನ್ನು ನಾನು ಬೆಳೀತಾ ಇದ್ದು, ನಾವು ದಿನಾಲು ನಮ್ಮ ಊರು ಸಮೀಪ ಇರುವುದರಿಂದ ಎಲ್ಲಾ ತರಹದ ಕಾಯಿಪಲ್ಲೆ ಮತ್ತು ಹಣ್ಣು ಮತ್ತು ಲಿಂಬೆ ಬೆಳೆದ ಬೆಳೆಗಾರನಾಗಿದ್ದು. ಮಲ್ಲಪ್ಪರ, ನೀವು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ನೀವು ಚರ್ಚೆ ಮಾಡುವಾಗ ಹೇಳಿದ್ರಿ ಬಹುತೇಕ ಎಲ್ಲಾ ಕಾಯಿಪಲ್ಲೆಗಳನ್ನು ನಾನು ಬೆಳೀತಾ ಇದ್ದೀನಿ ಅಂತ. ಯಾವ್ಯಾವ ಬೆಳೀತಾ ಇದ್ರಿ ಒಂದ್ ಸ್ವಲ್ಪ ಹೇಳ್ತೀರಿ, ಒಂದ್ ಲಿಸ್ಟ್ ಏನದ ಅಂತ ಹೇಳಿ ನಿಮ್ದು? ಸರ್, ನಾನು ತರಕಾರಿಯಲ್ಲಿ ಕಾಯಿಪಲ್ಲೆ ಒಳಗಂತಂದ್ರ ಕೋತಂಬರಿ, ಮೆಂತಿ ಪಲ್ಲೆ, ಸೊಬ್ಬಸ್ಗಿ, ಪುಂಡಿ ಪಲ್ಲೆ ಮತ್ತು ಹುಣಚಿ ಪಲ್ಲೆ, ಈ ಎಲ್ಲಾ ತರದ ಬೆಳೆಗಳನ್ನ ನಾನು ಬೆಳೀತಾ ಇದ್ದೀನಿ. ಕಾಯಿ ಇದ್ರೊಳಗ ಅಂತಂದ್ರ ಬದನೆಕಾಯಿ, ಬೆಂಡೆಕಾಯಿ,